ಲಕ್ಷ್ಮಿ, ಯಾಕೆ ಕುಂತೀಯ? ಏನ್ ಮಾಡ್ಲಿ ಅಕ್ಕ, ಡಿಗ್ರಿ ಎಲ್ಲಿ ಮಾಡ್ಲಿ ಅಂತಾನ ತಿಳಿವಲ್ತು. ಅಯ್ಯ ನಿನ್ನ ಅಷ್ಟಕ್ಕೆ ಯಾಕೆ ಹಿಂಗ್ ಕುಂತಿ? ಮಹಿಳಾ ವಿಶ್ವವಿದ್ಯಾನಿಲಯದೊಳಗ ಪದವಿ ಕೋರ್ಸ್ ಸ್ಟಾರ್ಟ್ ಮಾಡ್ಯಾರಂತ, ಅಲ್ಲೇ ನಿಂದ ಅಡ್ಮಿಷನ್ ಮಾಡ್ಸು ನಡಿ. ಹೌದ, ಹಂಗಾರ ನಡಿ ಅಕ್ಕ, ಹೋಗುನ. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ